ಜೊತೆಗೆ ಈ ಕುರಿ ಸಾಕಾಣಿಕೆ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಗುರುರಾಜ್ ಅವರೇ, ಹೇಳ್ರಿ, ಈಗ ನಿಮ್ಗೆ ವಯಸ್ಸು ಎಷ್ಟ್ರಿ? ವಯಸ್ಸು ಈಗ 46 ಸರ್. ಒಕ್ಕಲ್ತನ ಮೂಲ ಮನೆತನ ಅಥವಾ ಏನು ಏನಿತ್ತು ಬಿಸ್ನೆಸ್ ಇತ್ತ? ಒಕ್ಕಲ್ತನ ಇತ್ತು ಸರ್, ಒಕ್ಕಲ್ತನ ಸರ್, ಮೊದಲಿಂದ ಒಕ್ಕಲ್ತನ ಸರ್. ಭೂಮಿ ಎಷ್ಟದ? ಭೂಮಿ 14 ಎಕರೆ ಸರ್. ನಾವು 5 ಮಂದಿ ಅಣ್ಣ ತಂಬರು, ನಾನು ಸಣ್ಣ ಲಾಸ್ಟ್ 4 ಮಂದಿಯಿಂದ ನಾನು ಲಾಸ್ಟ್ ಅಂತ. ಈಗ ಮನುಷ್ಯಕ್ಕೆ 3 ಎಕರೆ ಬಂದ ಸರ್. 3 ಎಕರೆ ಒಕ್ಕಲ್ತನ ಇದೆ, ಜೊತೆಗೆ ಕುರಿ ಸಾಕಾಣಿಕೆ ಇದೆ. ಕೃಷಿ ಈಗ ನಮ್ಮ ಕೈ ಮೇಲೆ ಆಯ್ತು ಸರ್. ಕುರಿ ಸಾಕಾಣಿಕೆ ಅಂತ ತಮ್ಮ ಜೊತೆ ಇದ್ದಾಗ ಕುರಿ ಸಾಕಾಣಿಕೆ ಇರಲಿಲ್ಲ? ಇಲ್ಲ ಸರ್, ಇಲ್ಲ ಸರ್. ನಮ್ಮ ಕೈ ಮೇಲೆ ಈಗ 3 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡಿವ್ರಿ. ಒಕ್ಕಲ್ತನ ಇದೆ ಮೇಲೆ ಮತ್ತು ಮೇಲೆ ಸಂಗೀತ ಕಾರ್ಯಕ್ರಮ ಹಂಗೆ ಇಲ್ಲೇನ ಇದ್ದು ತತ್ವ ಪದಗಳು ಇಲ್ಲೇನ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಹೇಳಿದರೆ ರಂಗಪ್ಪ ಮಾಸ್ಟರ್ ಅಣ್ಣವರು ಇನ್ನು ಹೊರಗಡೆ ಯಾರ್ಯಾರು ಕಲಾವಿದ್ರು ಹೇಳಿದ್ರೆ ಅಂತಂಥ ಕಾರ್ಯಕ್ರಮಕ್ಕೆ ಹೋಗಿ ಮಾಡಿವಿ. 3-8 ಕಾರ್ಯಕ್ರಮ ಮಾಡಿವಿ. 3 ಎಕರೆ ಭೂಮಿ ಇದ್ದುಕೊಂಡು ಯಾಕೆ ಕುರಿ ಸಾಕ್ಬೇಕು ಅಂತ ಅನಿಸ್ತು? ಕುರಿ ಸಾಕ್ಬೇಕಂದ್ರೆ ಭೂಮಿಯಲ್ಲಿ ಏನು ಸ್ವಲ್ಪ ಮತ್ತೆ ಲಾಭ ಆಗಲಾರ್ದಂಥ ಕೆಲಸ ಬಂತ್ರಿ. ಮತ್ತು ಆಮೇಲೆ ಬರೀ ಲುಕ್ಷಣ ಕಚ್ಚಿತೆ. ಮತ್ತೆ ಅಂತಾರೋ ಅಣ್ಣ ಅಂತಾರೋ ಸುಮ್ಮನೆ ಉಡ್ರದೇವ ಮನೆ ನಾಲ್ಕು ಉಡ್ರದೇವ. ನನಗೆ 4 ಮಂದಿ ಮಕ್ಕಳು ರೀ, 3 ಗಂಡು ಮಕ್ಕಳು 2 ಹೆಣ್ಮಕ್ಕಳು. ಮತ್ತು ಇರೋ ಹುಡುಗ ಕೈ ಬಂದ ನಾವು ಸುಮ್ಮನೆ ಯಾಕೆ ಇದು ಮಾಡ್ತೀವಿ, ಒಂದು 4 ಕುರಿ ಪರಿ ಮಾಡ್ಕೊಂಡ್ರೆ ನಾವು ಲಾಭ ಬರ್ತೈತೆ ಅಂತಂತ ಅವ್ರ ಅಣ್ಣ ಅಂತ ದೊಡ್ಡವ್ರು ಹಿರಿಯರು ಹೇಳಿದಕ್ಕೆ ಹಂಗಾರೆ ಮತ್ತೆ ನಾನು ಒಂದಿಷ್ಟು ಕುರಿ ಆಡ್ತೀನಿ. ಮೊದಲು ಒಂದು 5 ದಿನ ಆಡ್ತಾ ಬಂದಿರಿ, ಆಮೇಲೆ ಮತ್ತೆ ಆಡ್ಕೊಟ್ಟು ಒಂದು 30 ಕುರಿ ತಗೊಂಬಂದು ಒಂದು 50 ಹಾಗೆ ಓಸ್ಕಲ್ತು. ಹಿರಿಯ ಹುಡುಗ ಹಿರಿಯ ಮಗ ಅವಾಗ ಆತ ಕುರಿ ಎಲ್ಲ ನೋಡಿಕೊಂಡು ಹೋತಾನ, ಈ ಕಡೆ ಹಂಗೆ ಒಕ್ಕಲ್ತನ ನೋಡಿಕೊಂಡು ಹೋತಾನ. ನಾವು ಸ್ವಲ್ಪ ಹಂಗೆ ಅವರಿಗೆ ಹೆಲ್ಪ್ ಮಾಡಿದ್ವು. ಮತ್ತು ಕಾರ್ಯಕ್ರಮ ಬಂದ್ರೆ ಹೊರಗಡೆ ಹೋಗುತ್ತು ಅಂತಂದ್ರೆ ಮಕ್ಕಳು 4 ಜನ, 3 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಕ್ಳು, ಒಬ್ಬತ ಕುರಿ ಮೇಯಿಸಲಿ, 3 ಮಂದಿ ಸಾಲಿ ಓದ್ಲ ಅಂತೇಳಿ ಒಬ್ಬರಿಗೆ ಬೇರೆ ಬೇರೆ ಉದ್ಯೋಗ ಒಂದು ಅನುಕೂಲ ಮಾಡಿಕೊಟ್ರಿ. ಹಂಗಾಗೈತೆ ಸರ್. 3 ವರ್ಷ ಸಾಲಿ ಓದ್ತಿದ್ದಾರೆ, ಹೆಣ್ಮಗಳು ಡಿಗ್ರಿ ಓದ್ತಾಳೆ ಸರಿ ಸರ್, ಡಿಗ್ರಿ ಓದ್ತಾಳೆ. ಒಬ್ಬತ 9th ಓದ್ತಾನೆ, ಒಬ್ಬತ 10th ಓದ್ತಾನೆ. ಮತ್ತೀಗ ಇರತ್ತಂತ ಒಬ್ಬ 5ನೇ ಕ್ಲಾಸ್ ಓದಿ ಬಿಟ್ಬಿಟ್ಟಾನೆ ಸರ್. ನಾವೇನಿತ್ತು, ನಾವು 9th ಓದಿ ಆಗ್ಬಿಟ್ಟಿವಿ ಸರ್. ಮತ್ತು ಹೊರಗಡೆ ಇದೆ ಕೆಲಸ ಮಾಡ್ಕೊಂತ ಒಕ್ಕಲ್ತನ ಮಾಡ್ಕೊಂತ ಹೊಂಟಿವಿ ಸರ್. ಗುರುರಾಜ್ ಅವ್ರು, ಈಗ 3 ಎಕರೆ ಭೂಮಿಯಲ್ಲಿ ಲಾಸ್ ಅಂತ ಯಾಕೆ ಅನಿಸ್ತು ನಿಮ್ಗೆ? ಲಾಸ್ ಅಂತ ಯಾಕೆ ಅನಿಸ್ತದೆ? ಮಳೆ ಸರಿಗೆ ಬರಲಾರ್ದ, ಮತ್ತು ಆಮೇಲೆ ಒಂದ್ಸಲ ಇದು ಬೆಳೆ ಮೇಲೆ ಏನೋ ರೋಗ ಬಂದು, ಮತ್ತು ಒಂದ್ಸಲ ಮೂವಲ್ಲಿ ಎಳದಂಡಿ ಒಳಗೊಳಿದೇವ್ರು ಸರ್. ಒಂದ್ಸಲ ಹಳ್ಳ ಬಂದು ಒಕ್ಕಂಬಿಟ್ಟಿದ್ವಿ. ಒಂದು ಏನೋ ಲಾಸ್ ಆಗಿದೆ, ರೈತರು ಲಾಸ್ ಆಕ್ಯಂತ ಹಿಂಗೆ ಹಾಕ್ಯಂತ ಬಂತ್ರಿ. ಬಂದಕ್ಕನ ಮತ್ತು ಈಗ ಇದ್ರದ್ದು ಕುರಿಂದನ ಯಾವುದೋ ಒಂದು 1 ರೂಪಾಯಿ ಖರ್ಚಿಗೆ ಮರ್ಚಿಗೆ ಯಾವುದಕ್ಕನ ಅನುಕೂಲ ಆಗುತ್ತಂತಂತಂದು, ಮತ್ತು ಅದ್ರ ಮ್ಯಾಗ ಹಂಗೆ ಸಣ್ಣ ನಡೆದ್ರೆ ಅದ್ರನ್ನ ಈಗ 3 ಎಕರೆ ಗದ್ದೆ ನೆಚ್ಚೀನಿ ಸರ್. ಒಂದು 2 ಎಕರೆ ಜೋಳ ಬಿತ್ತೀನಿ, ಹಂಗೆ ಒಕ್ಕಲ್ತನ ನಾ ಮಾಡ್ಕೊಂತ ಹೋತು. ಹಂಗೆ ಹುಡ್ರ ನಾವು ಆಸರ ಆಗ್ತಾರೆ. ಸ್ವಂತ ಮಾಡ್ತೀರ ಅಥವಾ ಏನೋ ಇನ್ನೊಬ್ಬರದು ಬೇರೆ ಹೊಲ ಏನಾರು ಲೀಸ್ ತೊಗೊಂಡು ಮಾಡ್ತೀವಿ? ಮೊದಲು ಲೀಜ್ಗೆ ಪಾಜಿಗೆ ಮಾಡ್ಕೊಂತ ಬಂದೀವಿ ಸರ್. ದನವಳ್ಳಿ ಲೀಜಿ, ದನವಳ್ಳಿಯಲ್ಲಿ ಮಾಡೀನಿ, ನಮ್ಮೂರಲ್ಲಿ ಗದ್ದೆಗಳು ಲೀಜ್ಗೆ ಮಾಡಿದ್ದೆ. ಇವೆಲ್ಲ ನಾನು ಲಾಸ್ ಬರೋ ಸಲುವಾಗಿ ನಮ್ಮ ಮನೆಗಳು ಅಷ್ಟೇ ಮಾಡ್ಕೊಂತ ಕೂತೀನಿ. ನಮ್ಮ ಮನೆ ಒಳಗಡೆ ಅಷ್ಟೇ ಮಾಡ್ಲಾಕತ್ತೀನಿ ಸರ್. ಏನೇನು ಹಾಕೊಂಡಿದ್ರಿ ಅವಾಗ ನೀವು ಲಾಸ್ ಆತಲ್ಲ, ಈಗ ಬರೀ ಕವಳೆ ಹತ್ತಿತ್ತ ಏನು ಸರ್? ಬರೀ ಭತ್ತ ಹಾಕಿದ್ದೀವಿ ಸರ್. ಅದಾಗಿದ್ರೆ ಅದರಲ್ಲಿ ಲಾಸ್ ಹಾಕತ್ತೀರಿ. ಮತ್ತು ಈಗ ನಮ್ಮ ಮನೆಗಳಂತ ಅವು ಸ್ವಲ್ಪ ಟ್ಯಾಲೆಂಟ್ ಇದ್ರು, ನೀರು ಕೂಡ ಸರಿ ಬರ್ತಿದ್ದಿಲ್ಲ, ಅದಕ್ಕೆ ಬಿಟ್ಕೊಂಡು ಬರೀ ಲೀಜಿಗೆ ಮಾಡಕ್ಕೆ ಹಚ್ಚಿದ್ವಿ ರೀ. ಮತ್ತು ಲೀಜ್ ನೋಡಿದಾಗ ನಾವು ಲೀಜ್ ಕೊಟ್ಟು ಗೊಬ್ಬರ ಹಣ್ಣು ಕೊಟ್ಟು ಏನು ಉಳಿತಾಯ ಆಗಲಿ ಅಂದ್ಕಾಶಿ ನಮ್ಮಲ್ಲೂ ಏಟನ ಬರಲು, ಅದು ಲಾಭ ಆದ್ರೆ ನಮ್ಗೆ ಇರ್ತಲು ಕ್ಷಣ ನಮ್ಗೆ ಇರ್ತ ಅಂದ್ಕಾಶಿ ನಮ್ಮ ಮನೆಯವ್ರೊಳಗೆ ನಾವು ಮಾಡ್ಕೊಂಡು ಹೊಂಟೀವಿ ಸರ್. ಈಗ ಸದ್ಯಕ್ಕೆ 40-50 ಕುರಿ ಇದಾವೆ ಅಂತ ಹೇಳಿದ್ರಿ. ಪ್ರಾರಂಭದಲ್ಲಿ ಏನು ಆಡು ಸಾಕಾಣಿಕೆ ಚಲೋ ಅಂತೀರಾ, ಕುರಿ ಸಾಕಾಣಿಕೆ ಮಾಡೋದು ಚಲೋ ಅಂತೀರಾ? ಸರ್, ನಮ್ಗೆ ಸ್ಟಾರ್ಟಿಂಗು ಮತ್ತು ದುಡ್ಡು ತರಕ್ಕೆ ದುಡ್ಡಿದ್ದಿಲ್ಲ. ಆಡು ಆದರೆ ಚಲೋ ಅದು, ಯಾಕಂದ್ರೆ ಸತ್ಯ ಪಿಂಜಿದ್ದಂಗೆ ಅದು ಲಾಭ ಆಗುತ್ತೆ ಜಲ್ದಿ. ವಾರದ ವರ್ಷದಾಗ 2 ಸೂಲಿತೇವೆ ಅಂತ ಹೇಳಿದ್ರಿ ಅಂತ ಅಣ್ಣವರು. ಅದಕ್ಕೆ ಒಂದು 15 ಆಡ್ತಾ ಇದ್ವಿ, ಅದರಿಂದ ಒಂದು 30 ಆಡೋದು. ಆಮೇಲೆ ಮತ್ತೆ ಒಂದಿಷ್ಟು ನಾವು ಕೈಲಿಂದ ದುಡ್ಡು ಹಾಕಿ ಅದ್ರ ಒಂದಷ್ಟು ದುಡ್ಡು ತಗೊಂಡು ಒಂದು 3.5 ಲಕ್ಷ ಕೊಟ್ಟು ಒಂದು 30 ಕುರಿ ತೊಗೊಂಬಂದ್ರಿ. ಆ ಕುರಿ ಆದ್ರಪ್ಪ ಅಂತಂದ್ರೆ ಜಗ್ಗಿ ತಿರ್ಗಂಗಿಲ್ಲ, ಸ್ವಲ್ಪ ಎಲ್ಲೇನು ಮೇವು ಇಟ್ಕೊಂಡ್ಬಿಡ್ತಾವ, ಇವಾಗ ಆಡಿಗಾದ್ರೆ ಗಿಡ ಗಂಟಿ ಬೇಕು ಅಂತಂತ ಹೇಳಿದಾಗ ಕುರಿ ತೊಗೊಂಬಂದ್ರಿ. 2 ವರ್ಷ ಕುರಿ ತೊಗೊಂಬಂದ್ರಿ ಸರ್. ಕುರಿಲಿಂದ ಹಂಗೆ ಸಣ್ಣಗೆ ನಡೆದೈತೆ ಸರ್. ನಿಮಗೆ ಮೇಸಕ್ಕೆ ಗುಡ್ಡ ಬಯಲು ಏನೈತೆ ಈ ಕಡೆ? ಇಲ್ಲ ಸರ್, ಇಲ್ಲಿಗೆ ಈಗ ಸ್ವಲ್ಪ ಈಗ ಬಿತ್ತಿದ ಜೋಳ ಪಾಳಿ ಬಿತ್ತಿದಾಗಷ್ಟೇ ಸ್ವಲ್ಪ ತ್ರಾಸ ಆಗುತ್ತೆ ಸರ್. ಆಮೇಲೆ ಮತ್ತೆ ನಾಳೆ ಎಳ್ಳ ಮಚ್ಚಲಿದ್ದ ಸ್ಟಾರ್ಟಿಂಗ್ ಆಗುತ್ತೆ. ಜೋಳ ಕೊಯ್ಯೋದು, ಕದ್ದಿ ಕೊಯ್ಯೋ ನಡಿದೇವಲ್ರಿ, ಅವ್ರ ಭೂಮಿ ಹಂಗೆ ಅಡ್ಡಾಡ್ಕೊಂಡು ಆಡಾಡಿದವರು. ಈಗ ಒಂದು ತಿಂಗಳು ಸ್ವಲ್ಪ ತ್ರಾಸ ಆಗುತ್ತೆ. ಏನಾದ್ರು ಹಸಿರು ಹುಲ್ಲು ಇವು ಏನಾದ್ರು ಕಾಳು ಕಡೆ ಹಾಕ್ತಿರೇನು? ಇಲ್ಲ ಸರ್, ಏನು ಹಾಕಿಲ್ಲ ಸರ್. ಮರಿಗಳಿಗೆ ಅಷ್ಟೇ ಮನೆ ಮುಂದೆ ಹಾಕಿ ಸರ್, ಪಿಳಿ ಪೀಶ್ ಅಂತ ದುಃಖಂತು ಸರ್. ಮತ್ತು ಈಗಂತ ಈಗ ಆ ಕಡೆ ಗುಡ್ಡು ಬಿಟ್ಟಿವಿ ಸರ್. ಈ ವರ್ಷ ಅಲ್ಲಿ ಬಗಲ್ಗುಡ್ಡ ಅಂತಂದು ಬಗಲ್ಗುಡ್ಡ ಕಡೆ ಬಿಟ್ಟಿವಿ ಅವ್ರು. ಈ ವರ್ಷ ಬಿಟ್ಟಿವಿ ಸರ್. ಎಲ್ಲ ಪರವಲ್ಲ, ಒಂದು ಅನುಕೂಲ ಐತ್ರಿ. ಈಗ ಗುರುರಾಜ್ ಅವರು, ಈಗ ಕೃಷಿ ಒಕ್ಕಲ್ತನ ಮತ್ತು ಈ ಕುರಿ ಸಾಕಾಣಿಕೆ ಎರಡನ್ನು ನೋಡಿದಾಗ ನಿಮ್ಗೆ ಅನುಕೂಲ ಯಾವುದು ಅಂತ ಅನ್ಸುತ್ತೆ ಸರ್? ಈಗ ನಾವು ವಾತಾವರಣಕ್ಕೆ ನೋಡಿದ್ರಪ್ಪ ಅಂತಂದ್ರೆ ಇದು ಕುರಿದು ಅನುಕೂಲ ಅನಿಸುತ್ತೆ ಸರ್. ನಾನು ಚಿಕ್ಕಂದಿಲ್ಲದ ಸಣ್ಣದಿಲ್ಲದ ನಾವು ಒಕ್ಕಲ್ತನ ಮಾಡ್ಕೊಂತ ಬಂದೀನಿ, ಬಿತ್ತೀನಿ, ಅರಿಗಿನ ಓಟ್ ಮಾಡೀನಿ ಸರ್, ಓಟ ಮಾಡ್ಕೊಂತ ಬಂದೀನಿ ಸರ್. ಆದರೆ ಈಗಿನ ವಾತಾವರಣಕ್ಕಂದ್ರೆ ಇದು ಸ್ವಲ್ಪ ಕುರಿದು ಉತ್ತಮ. ರೊಕ್ಕ ಬೇಕಪ್ಪ, ಒಂದು ಏನಾರು ಒಂದು ಕೈ ಕಟ್ಟತ್ತಪ್ಪ ಅಂತಂದ್ರೆ ಒಂದು ಯಾವ್ದಾರು ಒಂದು ಮರಿ ಹಿಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಡೀತದೆ. ಅನುಕೂಲ ಐತೆ ಸರ್, ಅನುಕೂಲ ಐತೆ ಸರ್. ಇನ್ನೊಬ್ಬರು ನಾವು ಇನ್ನೊಂದು ತಾಸು ಬಿಟ್ಟು ಕೊಡ್ತಂತಂದ್ರೆ ಅರ್ಧ ತಾಸಿಗೆ ಬಂದಿರ್ತಾರೆ ದುಡ್ಡು. ತಾಸು ಅಂದ್ರೆ ಅರ್ಧ ತಾಸಿಗೆ ನಾವು ಮಾರ್ಕೆಟ್ ಹೋದಪ್ಪ ಅಂತಂದ್ರೆ ಮನೆ ಮುಂದೆ ನಿಂತಿರ್ತಾರೆ ತಗೊಳ್ಳೋರು. ಹೌದು ಸರ್, ಇದು ಮಾತು ಸತ್ಯ ಸರ್. ಟಗರ್ ಎಷ್ಟು ಅದಾವ, ಕುರಿ ಎಷ್ಟು ಅದಾವ, ಆಡು ಎಷ್ಟು ಅದಾವೆ ನೀವು? ಇಲ್ಲ ಸರ್, ಈ ಟಗರ್ ಅಂತ ಕುರಿ ಮಗ ಅಂತ ಮತ್ತೆ ಅವಕ್ಕೆ 2 ಟಗರ್ ಅಂತ ಬಿಟ್ಕೊಂಡಿವ್ರಿ. ಒಂದು 30 ಕುರಿ ಇದ್ದಾವೆ, ಮತ್ತೆ ಈಗ ಅಂತ ಎರಡು ಸುಲ್ಲಂತ ಏಕೈತೇವ ಮತ್ತೆ ಏನವ ಸ್ವಲ್ಪ ಚಲೋ ತಂಗಿ ಮೇಯ್ಸಿದ್ರಪ್ಪ ಅಂತಂದ್ರೆ ಸ್ವಲ್ಪ ಏನು ಮತ್ತೆ ಕುರಿದ ಒಂದೊಂದು ತಳಿ ಏನು ಹೇಳ್ತಾರಲ್ಲ ಸರ್ ಅದರಂಗನಿರ್ಬೋದು ಹಂಗಂತಂದು ಮತ್ತೀಗ ಮರಿ ಹಾಕಿದ್ಮೇಲೆ ಮಾರಬೇಕಪ್ಪ ಅಂತ ಅನಿಸಿದ್ರೆ ಈಗ ಹಾಲ ಮೇಲೆ ಮಾರ್ತ ಬಿಡ್ತಿರೋ ಅಥವಾ ಏನೋ ಒಂದು ಎರಡು ಮೂರು ತಿಂಗಳು ತಡ ಮಾಡ್ತೀರಿ ಸರ್? ನಮ್ಗೆ ಅನುಕೂಲ ಬಿದ್ದಾಗ ನಮ್ಗೆ ಏನೋ ಸ್ವಲ್ಪ ಕೈಯಾಗ ದುಡ್ಡು ಇತ್ತು ಯಾಕೆ ಸದ್ಯ ಮಾರದಂತಂದ್ರಪ್ಪ ಅಂದ್ರೆ 4 ತಿಂಗಳು 5 ತಿಂಗಳು ತಂದು ಬಿಡ್ತೀವಿ ಸರ್ ಸ್ವಲ್ಪ ದೊಡ್ಡ ಹಾಲ ಅಂತಂದು ಕಾಸಿ. ಮತ್ತು ಹಂಗೆ ನಮ್ಗೆ ಒಂದ್ಸಲ ಏನು ಮಾಡ್ತಿರಪ್ಪ ಅಂತಂದ್ರೆ ದೊಡ್ಡ ಟಗರು ಕೂಡ ಅಷ್ಟೇ ಹೋಗ್ತಾವೆ ರೀ, 4-5 ತಿಂಗಳು ಮೇಯಿಸಿದ ಟಗರು ಅಷ್ಟೇ ಹೋಗ್ತಾವೆ. ಅವು ಎಳೆ ಮರಿ ಹಾಲು ಕುಡಿಸಿದ ಟಗರು ಕೂಡ ಅಷ್ಟೇ ಹೋಗ್ತಾರೆ ಒಂದು ಟೈಮ್ನಾಗ. ಒಂದು ಟೈಮ್ ಇದು ರಂಜಾನು ಆ ಟೈಮ್ನಾಗ ಏನೋ ದೇವ್ರಿಗೆ ಅವ್ರಿಗೆ ಮಾಡ್ತಾರಲ್ಲ ಜಾತ್ರೆ ಹರಿದಿನಗಳು ಅವಾಗ ಹೋಗ್ತಾವೆ ಸರ್. ಅವಾಗ ಹೋಗಿ ಎಳೆ ಮರಿ ಕೂಡ ಹಾಲು ಕುಡಿಸಿದ ಮೇಲೆ ಅವಾಗ 5-6 ತನ ಹೋಗ್ತದೆ ಸರ್, 6,000 ಒಂದು ಮರಿ ಮಾಯ್ಕೆ ಮಾಡ್ತದೆ ಸರ್. ಜೊತೆಗೆ ಈಗ ಒಂದು ವರ್ಷಕ್ಕೆ ಅಂದಾಜಾಗಿ ಒಂದು 30-40 ಮರಿಗಳು ಹಾಕಿದ್ರಪ್ಪ ಅಂತಂದರೆ ಎಷ್ಟು ಉಳಿಬೋದು ನಿಮಗೆ? ಎಷ್ಟು ಉಳಿಕ್ರಿ ಸರ್? ಮತ್ತೆ ಅದ್ರಾಗ ಟಗರ್ ಮರಿ ಉಳಿದದ್ದು ಲಾಭ ಸರ್, ನಮ್ಗೆ ಟಗರ್ ಮರಿ ಹುಟ್ಟಿದ್ವು ಲಾಭ. ಹೆಣ್ಣು ಮರಿ ಅಂತ ಮಾರಕ್ಕೆ ಬರಲ್ಲ ಸರ್, ಯಾಕಂದ್ರೆ ನಾವು ಬೆಳವಣಿಗೆ ಮಾಡಿರಲ್ಲ ಸರ್, ಬೆಳವಣಿಗೆ ಮಾಡಲ್ಲ ನಾವು. ಅವು ಹೆಣ್ಣು ಮರಿ ಅಂತ ಮಾರಾಗಲ್ಲ, ಟಗರ್ ಮರಿ ಏಸು ಬಂದು ಮಾರ್ತೀವಿ ನಾವು, ಅದ್ರ ಮೇಲೆ ಲೆಕ್ಕ ನೆಚ್ಚಿಲ್ಲರಿ ನಾವು. ಅಟ್ಟ ಈಗ ಬಯಲಿಲ್ಲ, ಗುಡ್ಡೆ ಇಲ್ಲ, ಮತ್ತು ಮೇಯಿಸೋದು ತಿರುಗಾಡಿಸೋದು ಮಳೆಗಾಲದಲ್ಲಿ ಭಾಳ ಕಷ್ಟ ಆಗತ್ತಲ್ಲ. ಹಾಗೆ ಸರ್, ಮತ್ತೆ ಹಂಗೆ ಹೊಲ್ದವ್ರು ಹೊಯ್ತು ಹುಚ್ಚಿ ಅಂತ ಇರ್ತಾರೆ ಸರ್, ಹಂಗೆ ಮತ್ತೆ ಹೊಡ್ಕಂತ ಬೇಸಿ ಅಂತ ಮಾಡ್ಕೊಂಡು ಮಾಡ್ತಾರೆ ಸರ್. ಹ್ಞೂ, ಮತ್ತೆ ಯಾರು ಹೊಲ್ದಾಗ ಬಿಟ್ಟು ಸುಮ್ಮನೆ ಇರ್ತಾರೆ ಸರ್, ಬದಿ ಇಬ್ರು ಕೊಟ್ಟು ಸಲ ಮತ್ತೆ ಹಂಗೆ ಅಣ್ಣ ಅನ್ಕೊಂತ ಯಪ್ಪ ಅನ್ಕೊಂತ ಮತ್ತೆ ಹಂಗೆ ಐತಾರ ಮೊದಲಿದ್ದವ್ರು ಹಿರಿಯ ಹೆಂಗೆ ಮಾಡ್ಕೊಂತ ಹಂಗೆ ಮಾಡ್ಕೊಂತ ಹೋದ್ರು ಇಟ್ಕೊಂಡು ಹೋದ್ವಿ ಏನೋ ಉದಾಹರಣೆ ಇಲ್ಲ, ಏ ಮೇಯ್ಸಿರಪ್ಪ ಅಂತೇಳಿ ನಮ್ಮೂರಲ್ಲಿ ನಾ ತೆಗೆದ ಮಾಡಿಲ್ಲ ಸರ್, ಯಾರು ಇಟ್ಕೊಂಡೋಗಿಲ್ಲ, ಇಟ್ಕೊಂಡು ಹೋರ ದಂಡ ತಗೊಂಡಿಲ್ಲ. ಹಾಂ, ಮತ್ತೆ ಯಾರು ಇಟ್ಕೊಂಡೋಗ್ಯಾರ ಅಂತಂದ್ರಪ್ಪ ಅಂದ್ರೆ ಯಾವ ಥರ ಅಣ್ಣವ್ರು ಬಂದು ಕಾಶಿ ಏ ಬಿಡೋ ನಮ್ಮ ಮನುಷ್ಯ ಅಂತ ಕಾಶಿ ಬಿಡಿಸ್ಯಾರ ಅಲ್ಲ, ಅವ್ರು ಹೇಳಿ ಬಿಡಿಸ್ಯಾರ, ಹಾಂ ಬಿಡಿಸ್ಯಾರ ಬಿಟ್ಲಾರ ಅವ್ರು ಏನೇನು ಮಾಡಲಿಲ್ಲ. ಮತ್ತೆ ಅದೇ ಬೆದರಿಕೆ ಮತ್ತೆ ಅವ್ರ ಹೊಲಸನೆ ಹೋಗಲ್ದಂಗೆ ಹಂಗೆ ದೂರ ಬೆಳೆ ತಿಳ್ಲಾರ್ದಂಗೆ ಮಾಡ್ಕೊಂತ ಬಂದ ತಗೊಂಡ. ಮತ್ತೆ ಸಮಸ್ಯೆಗಳು ಬರ್ತಾವ, ರೋಗ ಬರ್ತಾವ, ಡೆಮ್ಮಿ ರೋಗ ಬರ್ತಾವ, ಹಳದಿ ರೋಗ ಬರ್ತಾವ, ಅವು ಏನೇನು ಸಮಸ್ಯೆ ಬರ್ತಾವ ಸರ್? ಏನಂತ ಗೊತ್ತಂತಂದ್ರೆ ಸಿಡಿ ಎಣ್ಣೆ ಅಂತ ಸಿಡಿ ಒಂದು ಸಲ ತಾಡ್ತಾರೆ ಎಗಿರ್ಬಿಳು ಅಂತಂದು ರೋಗ ಬರ್ತದೆ ಸರ್. ಕಾಲುಗಡ್ಡೆ ಅಂತ ಬರ್ತಾವ, ಬಾಯಿ ರೋಗ ಅಂತ ಬರ್ತೈತೆ. ಮತ್ತು ಆಮೇಲೆ ಅವು ಮೈ ಮಾರಿ ಕರ್ ಮಾಡೋದು ಏನೇನೋ 108 ಜಡ್ಡದೇವ ಸರ್, ನಮಗಿನ್ನ ಅಷ್ಟೊಂದು ಮಾಹಿತಿ ಇಲ್ಲ. ಅವು ಕಾಲು ಬಾಯಿ ಇವೆಲ್ಲ ಬರ್ತವೆ ಬರ್ತವೆ ಸರ್, ಅವನ್ನ ಅದ್ರ ಪ್ರಕಾರ ಮಾಡಿಸ್ಬೇಕು ಸರ್. ನಮ್ಮ ಮತ್ತೆ ಮಾಹಿತಿ ಇಲ್ಲ, ನಾವು ಡಾಕ್ಟರ್ನಾಗ ಪರಿಚಯ ಮಾಡ್ಕೊಂಡು ಇಲ್ಲಿ ಬೋಧನಲ್ಲಿ ಅವ್ರ ಹಂಗೆ ಕೇಳಿಕೊಂತ ಅವ್ರು ಹೇಳಿ ದೋಸದ್ ಕೊಟ್ಟಿಗಂತ. ಮಳೆಗಾಲದಲ್ಲಿ ಕೆಲವೊಂದು ಸಮಸ್ಯೆಗಳು ಭಾಳ ಬರ್ತಾವೆ, ಕಾಲ್ಬೆನೆ ಅದೇ ಕಾಲ್ಗಡ್ಡೆಗೆ ಆಗ್ಯಾವ ಸರ್. ಕಾಲ್ಗಡ್ಡೆ ಬಂದು ಅವಾಗ ಎಣ್ಣೆ ಉತ್ತರ್ದಂತ ಎಣ್ಣೆ ಹಾಕ್ಯಂತ ತೊಳ್ಕಂತ ಅವ್ಗೆ ಏನೋ ಮೆಡಿಸಿನ್ ಕೊಟ್ಕಂತ ಹಂಗೆ ಹೇಳ್ದೆ ಸರ್. ಸರ್ಕಾರ ದವಾಖಾನೆ ಭೇಟಿ ಆಗ್ತಿರೋ ಅಥವಾ ಏನೋ ನಿಮ್ಗೆ ಗೊತ್ತಿದ್ದ ಪ್ರಕಾರ ದವಾಖಾನೆ ಭೇಟಿ ಆಗ್ತು ಸರ್ಕಾರ ದವಾಖಾನೆಯಲ್ಲಿ ಇದ್ದು ಕೊಡ್ತಾರೆ ಸರ್, ಇಲ್ಲದ ನಮ್ಮ ತಕ್ಕಿಲ್ಲಪ್ಪ ಗುರುರಾಜ್ ಇಂತ ತಂದು ಹೊರಗಡೆ ತಂದು ಮಾಡು ಬಿಡೋಕೆ ಹೋಗ್ಬಾರ್ದು ಹೇಳ್ತಾರೆ ಸರ್. ಈಗ ಗುರುರಾಜ್ ಅವರು ಇತ್ತೀಚೆಗೆ ಭಾಳ ಮಂದಿ ರೈತರು ಕುರಿ ಸಾಕಾಣಿಕೆಗೆ ಹೊಂಟರ್ ಅಂತಂದ್ರೆ ಅದನ್ನೇ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಈಗ ಯುವಕರು ಈ ಕೃಷಿನ ಬಿಟ್ಟು ನಿಮಗೆ ಲಾಭ ಇಲ್ಲಪ್ಪ ಒಕ್ಕಲ್ತನದ ಅಂತ ಹೇಳ್ಬಿಟ್ಟು ಈಗ ಕುರಿ ಸಾಕಾಣಿಕೆ ಮಾಡಕತ್ತಾರೆ. ಕೆಲವೊಬ್ರು ದೊಡ್ಡಿಗೆ ಹಾಕ್ಕೊಂಡು ಅಲ್ಲೇ ಮೇಯಿಸಿ ಅಲ್ಲೇ ಮಾಡಕತ್ತಾರೆ, ಯಾವ್ದು ಚಲೋ ಅಂತೀರಿ? ಅಲ್ಲ ಸರ್, ಈಗ ಅದೇನಪ್ಪ ಅಂದ್ರೆ ಅದ್ರ ಮ್ಯಾಗೆ ಲೋನ್ ಓಪನ್ ಇಟ್ಕೊಂಡು ಅವ್ರು ಆದಾಗ ಮಾಡಕತ್ತಾರೆ ಸರ್. ಈಗ ಕೆಲವೊಂದು ಕುರಿ ಅಂತಂದು ಕಾಶಿ ಮಾಡಲಾರ ಮಾಡಕತ್ತಾರೆ ಅಂತಂದ್ರೆ ಈಗ ಅವರು ಲೋನ್ ಎತ್ಕೊಂಬೋದು, ಪರ್ಸೆಂಟೇಜ್ ಏನೇನು ಇರ್ತಲ್ಲ ಸರ್ ಅದ್ರ ಅದ್ರ ಬಗ್ಗೆ ತಗೊಂಡು ಮಾಡಕತ್ತಾರ. ನಾವೇನಿಲ್ಲ, ನಾವು ಅದನ್ನು ಬೆಳವಣಿಗೆ ಮಾಡ್ಬೇಕಂತ ನಾವು ಮಾಡಕತ್ತಿ. ನಾವು ಅದ್ರ ಮ್ಯಾಗ ನಾವೇನು ಸಾಲ ಎತ್ತಿಲ್ಲ ಕುರಿ ಮ್ಯಾಗ, ಅದ್ರ ಮ್ಯಾಗ ನಾವು ಇನ್ನೂ ಏನು ಇದು ಮಾಡಿಲ್ಲ ಸರ್. ಕುರಿ ಸಾಕಾಣಿಕೆ ಮಾಡಿದ್ಮೇಲೆ ಈಗ ಒಕ್ಕಲ್ತನ 3 ಎಕರೆ ಬಿಟ್ಟು ಈ ಕಡೆ ಈ ದಂಧ ಮಾಡಿದ್ಮೇಲೆ ಕುರಿ ಸಾಕಾಣಿಕೆ ಮಾಡಿದ್ಮೇಲೆ ಏನಾದರೂ ಆರ್ಥಿಕವಾಗಿ ಏನಾದರೂ ಸುಧಾರಣೆ ಆಗಿದೆ ನಿಮ್ಮ ಕುಟುಂಬ? ನಮ್ಮ ಕುಟುಂಬಕ್ಕೆ ಏನಿದೆ ಖರ್ಚಿಗೆ ವೆಚ್ಚಿಗೆ ಸರಿಯಾಗಿ ನೋಡಿ ಮನೆ ಏನು ಕಟ್ಸಿದ್ದು ಏನಾರು ಬ್ಯಾಂಕ್ ಬ್ಯಾಲೆನ್ಸ್ ಐತೆ? ಏನಿಲ್ಲ ಸರ್, ಏನೇನು ಮಾಡಲಿಲ್ಲ ಸರ್. ರೊಕ್ಕಕ್ಕೆ ಮಾಡ್ಕೊಂಡು ಏನು ಮಾಡಿಲ್ಲ, ಸುಳ್ಳು ಹೇಳ್ಬಾರ್ದು ಸರ್. ಆ ಹೊಲ ನಮ್ಗೆ ಸ್ವಲ್ಪ ಬೀಳುತ್ತೆ ಸರ್, ಬೀಳುದ ಜ್ವಲ ಒಂದು 2 ಎಕರೆ ಹಸನ ಮಾಡ್ಕೊಂಡು ಸರ್, ಹಸನ ಮಾಡ್ಕೊಂಡು ಈ ವರ್ಷ ಒಂದು 50,000 ರೂಪಾಯಿ ಖರ್ಚು ಇಟ್ಟಿನಿ ಸರ್. ಅದು ಆಳ ಬಂದ್ರಪ್ಪ ಸೀದ ನಾನು ನೀರ ಹೊಲ್ದಾಗ ಹೋಗಂತಂದ್ರೆ ಅದನ್ನು ಸುತ್ತ ಒಡ್ಡ ಹಾಕ್ಸ್ಕೊಂಡು ಎಲ್ಲ ನಾನು ಬಾಕಿ ಬೈದು ಓಟ್ ಜಾಳ ಜಾಳ ಸ್ವಚ್ಛ ಮಾಡ್ಕೊಂಡಿನಿ ಕುರಿ ಮೇಲೆ. ಆ ಕುರಿ ಕುರಿ ಲಾಭ ಅಂತ ಹೇಳ್ಕರಿ, ಮತ್ತೆ ಏನಾಗ ಈ ಕುರಿಯಿಂದ ಸಾಲ ಕೊಟ್ಟಾರ ಅಂತ ಹೇಳ್ಕರಿ. ಹ್ಞೂ, ತಾವು ಕಲಾವಿದರು ಅಂತ ಹೇಳಿದ್ರಿ, ಅಲ್ಲಿ ಹಾರ್ಮೋನಿಯಂ ಬರೆಸ್ತೀನಿ ರೀ, ಕಾರ್ಯಕ್ರಮಗಳನ್ನು ಮಾಡ್ತೀನಿ, ತತ್ವಪದಗಳನ್ನು ಹಾಡ್ತೀನಿ, ಕೆಲವೊಂದು ನಾಟಕಗಳಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರಿ, ಏನು ನಿಮ್ಮ ಈ ಹವ್ಯಾಸ? ಏ, ನಮ್ಮದು ತತ್ವಪದ ಮೇಲೆ ಜಾಸ್ತಿ ಹವ್ಯಾಸ ಸರ್. ಹಾಡು ಭಜನೆ ಪದ ಭಜನೆ ಪದ ಹಾಡೋದ್ರ ಮೇಲೆ ನಮ್ಮ ಆಸಕ್ತಿ ಜಾಸ್ತಿ ಸರ್. ಆಡ್ತೀರ ಅಥವಾ ಹಬ್ಬ ಹರಿದಿನಗಳಲ್ಲಿ ಪುರಾಣಗಳಲ್ಲಿ? ಇಲ್ಲ ಸರ್, ಕಂಟಿನ್ಯೂ ಭಜನೆಯಲ್ಲಿ ಕಂಟಿನ್ಯೂ ಮಾಡಿ ಸರ್. ಎಲ್ಲಿನ ಕಲಾ ಕಾರ್ಯಕ್ರಮ ಮಾಡಿದ್ರೆ ಅಂತ ಕಂಟಿನ್ಯೂ ಓದ್ತು ಸರ್ ಕರದಲ್ಲೇ. ಇವಾಗ ಹೆಂಗೆ ಆಸಕ್ತಿ ಬಂತು? ಹೆಂಗೆ ಆಸಕ್ತಿ ಇಲ್ಲ ಸರ್, ಇವ್ರ ಅಣ್ಣವರು ಮೊದಲಿಂದ ಮಾಡ್ಕೊಂತ ಬರ್ತದೆ ಸರ್. ಈಗ ರಂಗಪ್ಪ ಮಾಸ್ಟರ್ ಅಣ್ಣವರು, ನಮ್ಮ ಅಣ್ಣವ್ರು ಸ್ವಂತ ನಾರಾಯಣಪ್ಪಣ್ಣವ್ರು ಅಂತ ಇವರೆಲ್ಲರೂ ಒಂದು ಸಂಘ ಮಾಡ್ಕೊಂಡು ಮಾಡ್ತದೆ ಸರ್. ನಾವು ಯಾವಾಗ 9th ಸಾಲಿ ನಾವು ಒಬ್ಬಟ್ಟುಗಳೇನ ಒಕ್ಕಲ್ತನ ಮಾಡ್ಕೊಂತ ಇಲ್ಲಿ ನಮ್ಮ ಮನೆ ಪಕ್ಕದ ಶಿವರು ಗುಡಿ ರಾಮಲಿಂಗೇಶ್ವರ ಗುಡಿ ಸರ್, ಅಲ್ಲೇ ಮಾಡ್ತಿದ್ರು. ಹಂಗೆ ಅವ್ರು ಕೂಡ ಕುಂತ್ಕೊಂತ ಕುಂತ್ಕೊಂತ ನಮಗೆ ಸ್ವಲ್ಪ ಆಸಕ್ತಿ ಬಂತು ಆಡ್ಬೇಕಂಬೋದು, ಆಡ್ಬೇಕಂತ ಆಸಕ್ತಿ ಬಂದಾಗ ನಂಗೆ ಮತ್ತೆ ಅವ್ರು ನೋಡಿ ಅವ್ರು ಆಡೋಂಥ ಪದಗಳು ಕೇಳ್ಕೊಂತ ಅವ್ರನ್ನ ಅದೇ ದಾಟಿ ಆಡ್ಕೊಂತ ಇದು ಮಾಡ್ಕೊಂತ ಬಂದಿದ್ವಿ. ಮತ್ತು ಅವ್ರ ಅಣ್ಣವ್ರು ಕೂಡ ಮತ್ತು ಅವರು ಗೌಡನ ಬಾಯಿಗೆ ಹೋಗಿಬಿಟ್ರು. ಮತ್ತು ನಮ್ಮ ಅಣ್ಣವ್ರು ನಾರಾಯಣಪ್ಪಣ್ಣವರು ನಾವು ಸ್ವಲ್ಪ ದಿನ ಹಂಗೆ ಮಾಡಿದ್ವಿ. ಅವ್ರು ನಮ್ಮ ನಾರಾಯಣಪ್ಪಣ್ಣವ್ರು ಕೂಡ ಬೆಂಗಳೂರು ಈಗ ಇಂಥದಕ್ಕೆ ಇದು ಅಂತಂದ್ರೆ ಸ್ವಲ್ಪ ಅದ್ರ ಮೇಲೆ ಅಸಕ್ಕೆ ಜಾಸ್ತಿ ಸರ್. ನಾನು ನೀವು ತಬಲ ಹಾರ್ಮೋನಿಯಂ ಏನಾರು ಬಾರ್ಸಕ್ಕೆ ಬರ್ತದೆ? ಹಾರ್ಮೋನಿಯಂ ಬಾರ್ಸ್ತೀನಿ ಸರ್. ಅಂದ್ರೆ ನಮ್ಮ ಕಡೆಗೆ ದಿಮ್ಮ ಅಂತಾರೆ ಸರ್, ಚೌಗಡ ಅಂತಾರೆ ಕೆಲವು ಕಡೆಗೆ, ಅದನ್ನು ಬಿಡ್ತೀವಿ ಸರ್. ಹೆಂಗ ಬಾರ್ಸೋದು ಕಲ್ಕೊಂಡು? ಪೇಟಿ ಹೆಂಗ ಬಗ್ಗೆ ಏನಿಲ್ಲ ಸರ್. ಮತ್ತು ಇವ್ರು ಅನ್ನೋರು ಕಡೆ ಗೌಂಡ್ ಬೈಗೆ ಹೋಗ್ಬಿಟ್ರು ಪೇಟಿಗೆ ಬಾರ್ಸೋರು ಇದ್ದಿಲ್ಲ ಸರ್. ಇಲ್ಲೇ ನಮ್ಮ ಮಾವನ ಲಿಂಗಾಯತ್ರಿ ಒಂದು 15 ವರ್ಷ ಅಂತ ಬದ್ದ ಬಾರ್ಸ್ತೀನಿ ಸರ್. ಅದನ್ನ ರಾತ್ರಿ ಸಂಜೆ ಮುಂದೆ ಮನೆಗೆ ಮನೆಗೆ ಕರ್ಕೊಂಡ್ ಬಂದು ಗುಡಿಯಕ್ಕೆ ಮುಗಿಸ್ತೀರಿ ಆಡಕ್ಕೆ ಅಂತ. ನಮ್ಗೆ ಆಡಂತ ಆಸಕ್ತಿ ಇತ್ತು. ಕಲಸಂತ ಹೇಳ್ರಿ, ಈ ಬಾ ಮಾವ ಬಾ ಮತ್ತೆ ಕರ್ಕೊಂಡ್ ಬಂದು ಗುಡಿಯಕ್ಕೆ ಕುತ್ಕೊಂಡು ಆಡ್ತಿದ್ರಿ. ಒಂದು ಸಲಂಗ ಅಲ್ಲಿ ಒಟ್ಟೂರು ಮಠದಲ್ಲಿ ಭಜನೆ ಹೋದ್ವಿ. ಬರೀ ಆಡಂತ ಪೆಟ್ಟಿ ಬಾರ್ಸಂತ ಕಲಾವಿದರಿಗೆ ಅಷ್ಟೇ ಚಾನ್ಸ್ ಸಿಕ್ತಾವ. ಅವತ್ತು ಪೆಟ್ಟಿ ಬಾರ್ಸರ್ ಅಷ್ಟೇ ಹೋಗೋದು, ಪೆಟ್ಟಿ ಬರ್ಸಿದ ಆಡಿಕೆ ಕುತ್ಕೊಂಡ್ಬಿಡೋದು. ನಾವು ಆಡೋರಿಗೆ ಆಡ್ಬೇಕು ಅಂತ ಆಸಕ್ತಿ ಇತ್ತೆ, ನಮ್ಗೆ ಆಡಕ್ಕೆ ಚಾನ್ಸ್ ಕೊಡ್ತಿಲ್ಲ. ಪೆಟ್ಟಿ ಬಾರ್ಸರ್ ಸ್ವಲ್ಪ ಮರಿದಿದ್ದಂಗೆ ಐತೆ ಅಂತಂದ ಕಾಶಿ ಪೆಟ್ಟಿಗೆ ಬಾ ಕಲಿಬೇಕಂಬುದೊಂದು ಸ್ವಲ್ಪ ತಲೆಗೆ ಹೊಳಿತ್ರಿ. ಹೆಂಗೆ ಕಲಿಬೇಕಪ್ಪ ಅಂತಂದ ಕಾಶಿ ಇಲ್ಲಿ ನಮ್ಮೂರಲ್ಲಿ ಅಗಲಿ ವೇಷಗಾರ ಬಂದಿದ್ರು. ವೇಷಗಾರ ಅವ್ರು ನಮ್ಗೆ ಪೂರ್ ಪರಿಚಯ ಇದ್ರೆ ಆ ಹುಡುಗ ನಾನು ಗಂಟು ಬಿದ್ದೆ ಹುಷೇನಪ್ಪ ಅಂತ ಆ ಹುಡುಗ. ಮತ್ತು ಹಿಂಗಪ್ಪ ಅಂದ್ರೆ ಒಂದು 8 ದಿನ ಕಲಿಸ್ತೀನಿ ಸರ್ ಆ ಹುಡುಗ. 8 ದಿನ ಕಲಿಸಿ, 8 ದಿನ ಕಲಿಸಿ ಅದ ಸರಿಗಮ್ಮ ಎಷ್ಟು ಕಲ್ತೀನಿ ಸರ್ ಕಲಿಸ್ಕೊಂಡು. ಮತ್ತು ನನಗೆ ಸ್ವಲ್ಪ ಕ್ಯೂಚಡ ಪದ ಇದ್ವಲ್ಲ ರೀ, ಆ ಪದ ಹಚ್ಬೇಕು ಅಂತ ಕಲಿಸಿ ಇದು ಮಾಡೋಕೆ ಕಲಿಸಿದ್ರು. ನಮ್ಮ ಅಣ್ಣವರು ನಾರಾಯಣಪ್ಪ ಒಬ್ಬರು ಬೈದರು ಪದಕ್ಕೆ ಇದು ಮಾಡಬೇಡ, ಇನ್ನೂ ಸರಿಗಮ್ ಕಲಿ, ಇನ್ನೂ ಸರಿಗಮ್ ಕಲಿತ್ರೆ ಕೈ ಸ್ಪೀಡ್ ಆಗ್ತಾವೆ ಹಂಗೆ ಹಿಂಗೆ ಅಂತ ಬೈದ್ರು ಸರ್. ನಮ್ಗೇನು ಸರ್ ನಮ್ಮ ಪದ ನಾವು ಭಾಷೆ ಅಂದ್ರೆ ಆಚೆ ಅಂತ ನಾವು ಪದ ಮೇಲೆ ಲಕ್ಷ ಕೊಟ್ಟು ಬರೀ ಪದ ಭಾಷೆ ಅಂತ ಹೊಂಟ್ಬಿಟ್ಟು ಸರ್. ನಮ್ಮ ಅಣ್ಣವರು ನಾರಾಯಣಪ್ಪ ಒಬ್ಬರು ಬೈದಿದ್ರು ಸರ್ ಬಟ್ ಇನ್ನೂ ಸರಿಗಮ್ ಕಲಿ, ಇನ್ನೊಂದಿಷ್ಟು ಸರಿಗಮ್ ಕಲಿ. ಅಷ್ಟು ಪ್ರಮಾಣದಲ್ಲಿ ಕ್ಲಾಸ್ ತಗೊಂಡು ಸಂಗೀತ ಶಾಲೆಗೆ ಹೋಗಿ ಅವು ಇವ್ರು ಕಲ್ತಿಲ್ಲ, ನೀವೆಲ್ಲ ಕೈ ಮೇಲೇ ಕಲ್ಕೊಂಡಿರೋ. ಅವ್ರ ರಾಜ ನಮ್ಮ ಹುಷೇನಪ್ಪ ಒಂದು 8 ದಿನ ಕಲಿಸಿದಲ್ಲಿ ಅವರು ಎಷ್ಟು ತೋರಿಸ್ಯಾರ ಅದ್ರ ಮೇಲೆ ನಮ್ಮದು ಅಭ್ಯಾಸ ಮಾಡ್ಕೊಂಡಿರಿ ಸರ್. ಜೊತೆಗೆ ಒಂದು ಸಣ್ಣಗೆ ಒಂದು ಸ್ವಲ್ಪ ಒಂದು ಹಾಡು ಹಾಡ್ರಲ್ಲ, ಒಂದು ತತ್ವಪದ ನಿಜಗೊಂಡ್ರೆ ಹಾಡು ಒಂದು. ಶ್ರೀ ಗುರುವಚನೋಪದೇಶವನಾಲಿಸಿ ಹಾಗಳಹುದು ನರರಿಗೆ ಮುಕುತಿ, ಶ್ರೀ ಗುರುವಚನೋಪದೇಶವನಾಲಿಸಿ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೆ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧನಾಗು, ಪರಪೂರ್ತಿದರನೆಂದು ಬೆಸುವ ಶ್ರೀ ಗುರುವಚನೋಪದೇಶವನಾಲಿಸಿ ನಿಂದಿಸಿ ನುಡಿಯಾದೀರಾರನು ಮನಸ್ಸಿಗೆ ಬಂದಂತೆ ನಡೆಯ ದೀರ್ಹದಲ್ಲಿ ಕುಂದುವಡೆಯದೀರು ಕಾಮದೆಗಳನ್ನು ಜೈ ಸಂದು ಕೈ ಬಿಡಿದ ನಗ್ರೈಸುವ ಶ್ರೀ ಗುರುವಚನೋಪದೇಶವ ನಾಲಿಸಿ ಹಾಗಳವುದು ನರರಿಗೆ ಮುಕುತಿ, ಶ್ರೀ ಗುರುವಚನೋಪದೇಶವ ನಾಲಿಸಿ. ಚೆನ್ನಾಗಿ ಹಾಡಿದ್ರಿ. ಈಗ ನಿಮ್ಮ ರಾಗಬದ್ಧವಾಗಿನೂ ಕೂಡ ಇದೆ, ನಿಮಗೆ ಸಾಹಿತ್ಯ ಸ್ವಲ್ಪ ಸಂಗೀತ ಕೂಡ ಬರೋದ್ರಿಂದ, ಜೊತೆಗೆ ಈಗ ನೀವು ಈಗ ನಿಮ್ಮ ಊರಲ್ಲಿ ಈ ದಡಕಲ್ ಗ್ರಾಮದಲ್ಲಿ ಬಹಳಷ್ಟು ಕಲಾವಿದರು ಬಯಲಾಟ ಇವೆಲ್ಲ ದೊಡ್ಡಾಟ ಪದಗಳನ್ನು ದೊಡ್ಡಾಟದ ಆಟಗಳನ್ನು ಹಾಡ್ತಾರೆ, ಜೊತೆಗೆ ನೀವು ಅದರಲ್ಲಿ ಏನಾದ್ರು ಆಸಕ್ತಿ? ಸರ್ ಹಿಮ್ಮೇಳದಿಂದ ನಾವು ಇದ್ದೀವಿ ಸರ್, ಬಯಲಾಟದ ಹಿಮ್ಮೇಳದಿಂದ. ಅವ್ರು ಅಣ್ಣವ್ರು ಎಲ್ಲಿ ಕದ್ರಪ್ಪ ಅಂದ್ರೆ ಅವರು ನಮ್ಮೂರಲ್ಲಿ ಹೆಣ್ಣು ತಂದು ಮಾಡಿಲ್ಲ ಸರ್. ಏನು ಹೆಣ್ಣು ಪಾರ್ಟಿ ಕಲಾ ತೋರಿಸ್ಬೇಕಾದ್ರೆ ಗಂಡು ಪಾರ್ಟಿ ಕೂಡ ಕಲಾ ಮಾಡಿಸ್ಯಾರ ಸರ್. ಸೇಮ್ ಹೆಣ್ಣು ಪಾರ್ಟಿ ಹೆಣ್ಣು ಹೆಣ್ಮಕ್ಳು ಅಂತ ಅದೇ ಸೇಮ್ ಮಾಡಿಸ್ಯಾರ ಸರ್ ಅವ್ರು ಅಣ್ಣವ್ರು. ಹೆಣ್ಣು ಪಾರ್ಟಿ ಮಾಡಿದ್ರೆ? ಇಲ್ಲ ಸರ್, ಮಾಡಲ್ಲ. ಅಣ್ಣವ್ರು ಭಾಳ ಆಸಕ್ತಿಯಿಂದ ಮಾಡು ಅಂತಂದ್ರೆ ಸರ್ ನಮ್ಮ ಹೋಗಿಲ್ಲ ಸರ್. ಅದರಿಂದ ಅವರು ಹೆಣ್ಣು ಪಾರ್ಟ್ಗಳು ಆಡೋಂಥ ಪದ್ದುಗಳು ಎಲ್ಲ ವಿಚಾರಗಳು ಎಲ್ಲ ಆಡಿರಿ ಸರ್. ಇವರು ದೇವಿಕತೆಯಲ್ಲಿ ಒಂದು ಸಚಿವ ಪಾರ್ಟ ನಂಬರ್ ಪಾರ್ಟ್ ಮಾಡಿಸಿದ್ರು ಸರ್. ಅವೆಲ್ಲ ಪದಗಳು ಅವ್ರು ಆಡೋಂಥ ಪದಗಳು ಸ್ವಲ್ಪ ಸ್ವಲ್ಪ ಕ್ಯೂಚಾಟಿದೆ ಸರ್. ಅವನ್ನೆಲ್ಲ ಅವರಿಂದ ನಾವು ಇದು ಮಾಡಿವಿ ಸರ್. ಮತ್ತು ಆಮೇಲೆ ಡೆಪ್ಯೂಟಿ ಕಚೇನ ಕಲಿಸ್ಯಾರ ಇಲ್ಲಿ ನಮ್ಮೂರಲ್ಲಿ ಬೇರೆ ಮಾಸ್ಟರ್ ಡೆಪ್ಯೂಟಿ ಮಾಸ್ಟರ್ ಬಂದು ಅವರಲ್ಲಿ ಕೂಡ ನಾವು ಇಂದ ಆಡಕ್ಕೆ ತಾಳಾಕ ಊಟಕ್ಕೆ ನಾವು ಭಾಗವಹಿಸ್ತೀವಿ ಸರ್. ಈಗ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ನಿಮ್ಮ ಮುಂದೆ ಈಗಿನ ಹುಡುಗರು ಬಂದು ಬಾಜು ಕೂತಿರ್ತಾವ? ಇಲ್ಲ ಸರ್, ಇಲ್ಲ ಸರ್, ಈಗಿಲ್ಲ ಸರ್. ಈಗ ಕಾಕಾದ ಮಾಮ ನನಗೆ ಸ್ವಲ್ಪ ಕೆಲಸ ಅಂತೇಳಿ ಯಾರು ಬರಲ್ಲ ಮುಂದೆ? ಇಲ್ಲ ಸರ್, ಯಾರು ಬರಲ್ಲ ಸರ್, ಇನ್ನೂ ಬೇಜಾರು ಸರ್. ಇಲ್ಲಿ ಕಿರಿಕಿರಿಪ್ಪ ನಾವು ಗದ್ದಲ ಮಾಡ್ತೀರಿ, ಇಲ್ಲಿ ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ಅಲ್ಲ ಬಂದ್ ಮಾಡಂತ ಹೇಳಿಲ್ಲ ಸರ್, ಹುಡ್ರು ಬರಂಗ ಸರ್. ಈಗ ಸುಗಾಡಿ ಟಿ ವಿ ಬಂದ್ಬಿಟ್ಟಾವ ಸರ್, ಕೆಲವು ಜನ ಕೂತ್ಕೊಂಡ್ಬಿಡ್ತಾವ. ಹಾಂ, ಏನು ಊರು ದೊಡ್ಡ ಕಾರ್ಯಕ್ರಮ ಇತ್ತಪ್ಪ ಟಿ ವಿ ಎಲ್ಲ ಮುಗಿಸಂದ್ರೆ ರಾತ್ರಿ 10 ಗಂಟೆ ಸ್ಟಾರ್ಟ್ ಮಾಡ್ತಾರೆ ಭಜನೆ. ಬಂದು ಬರ್ತಾರೆ ಆಮೇಲೆ ಬರ್ತಾರೆ. ನಾವಿಲ್ಲ, ನಾವು 7 ಗಂಟೆಲಿಂದ ಭಜನೆ ಸ್ಟಾರ್ಟ್ ಮಾಡ್ತಂದ್ರೆ ಗುಡಿ ಒಬ್ಬರು ಸರ್. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಈಗ ಭಜನೆ ಮಾಡ್ರು ಭಾಳ ಕಡಿಮೆ ಆಗ್ಬಿಟ್ರೆ ಏನಪ್ಪ ಅಂದ್ರೆ ಮೈಕ್ನಾಗ ಭಜನೆ ಹಾಕ್ಬಿಟ್ಟು ಅದೇ ಭಜನೆ ಅಂತ ಹೇಳ್ಬಿಡ್ತಾರೆ ಮಂದಿ. ಹಂಗಾಗೈತೆ ಸರ್, ಪೂರ ನಾ ಮಟ್ಕಿನ ಆಗಿಲ್ಲ ಸರ್. ಸೀಟ್ಗಳಿಗೆ ಆಗಿರ್ಬೋದು ಸರ್, ಇನ್ನು ನಮ್ಮ ಹಳ್ಳಿ ಊರುಗಳ ಹಳ್ಳಿ ವಾತಾವರಣ ಏನಾಗಿಲ್ಲ ಸರ್. ಒಂದು ಸಲ ಕರೆದ್ರಪ್ಪ ಅಂತಂದ್ರೆ ಏ ಅವರೇ ಬಂದಿದ್ದಪ್ಪ ಅಂತ ಕಾಶಿ ಹೋಗಿ ಜನ ಹೋಗ್ತಾರೆ ಸರ್. ಕಾರ್ಯಕ್ರಮಕ್ಕಲ್ಲ ಒಂದು ಎಲ್ಲೇನ ಸತ್ಸಂಗದಾಗ ನಾಳೆ ಎಲ್ಲ ಸತ್ತಲ್ಲೇ ಒಟ್ಟ ನಿಂತು ಮನೆಯೊಳಗೆ ಎಲ್ಲ ಎಂಡ್ರ ಮಕ್ಕಳು ಬಿಟ್ಟು ಅಡವಿಗೆ ಇದ್ರು ಕೂಡ ಬಿಟ್ಟು ಬಂದು ನಾವು ಕಾರ್ಯಕ್ರಮ ಅವ್ರದ್ದು ನೆರವೇರಿಸಿ ಸರ್. ಒಳ್ಳೆಯದು ಗುರುರಾಜ್ ಅವರೇ, ಕೃಷಿಕರು 3 ಎಕರೆ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ 40-50 ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಮಾಡಿಕೊಂಡು ಗ್ರಾಮೀಣ ಈ ಸಾಹಿತ್ಯದಲ್ಲಿ ಅಂತಂದರೆ ನಿಮ್ಮ ಭಜನೆ ತತ್ವಪದಗಳನ್ನು ಆಡಿಕೊಂಡು ಕಲೆಯನ್ನು ಬೆಳೆಸ್ತಾ ಮುಂದುವರಿತಾ ಇದ್ದೀರಿ. ನಿಮ್ಮ ಕೃಷಿ ಅನುಭವಗಳು ಮತ್ತಷ್ಟು ಉತ್ತಂಗಕ್ಕೆ ಹೋಗಲಿ, ಕುರು ಸಾಗಾಣಿಕೆ ಚೆನ್ನಾಗಿ ಲಾಭದಾಯಕವಾಗಲಿ, ನಿಮ್ಮ ಕುಟುಂಬ ಆರ್ಥಿಕವಾಗಿ ಮುಂದೆ ಬರಲಿ. ಮುಖ್ಯವಾಗಿ ತಾವು ಜನಪದ ಕಲೆಗಳನ್ನು ಗ್ರಾಮೀಣ ಭಾಗದಲ್ಲಿ ಈ ಸಂಗೀತ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಳ್ತಾ ಇದ್ದೀರಿ. ಈ ಗ್ರಾಮೀಣ ಸೊಗಡು ಮತ್ತಷ್ಟು ಬೆಳೀಲಿ. ಎಲ್ಲ ಯುವಕರು ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಬೇರೆ ಬೇರೆ ಮಾಧ್ಯಮದ ಕಡೆ ಹೋಗುವಂಥ ಸಂದರ್ಭದಲ್ಲಿ ಗ್ರಾಮೀಣ ಹಾಡುಗಾರಿಕೆ, ಹಾರ್ಮೋನಿಯಮ್, ತಬಲ ಇಂತಹ ಒಂದು ನಮ್ಮ ಪೂರ್ವಜರ ಏನು ಕೊಡುಗೆ ಇದೆ ಅದು ಮತ್ತಷ್ಟು ಬೆಳೀಲಿ ಅಂತ ಹೇಳ್ತಾ ನಿಮ್ಮ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಗುರುರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ